ಆಮೇಲೆ ಸೆಕೆಂಡ್ರಿ ಪ್ರೈಮರಿ ಪ್ರಾಡಕ್ಟ್ಸ್ ಆಯ್ತು, ಜೋಳದ ಹಿಟ್ಟು, ಆಮೇಲೆ ಜೋಳದ ರವ ಮುಖ್ಯವಾಗಿ. ಆಮೇಲೆ ಅದನ್ನ ಪ್ಯಾಕೇಜಿಂಗ್ ಯಾವ್ಯಾವ ರೀತಿ ಮಾಡಬಹುದು, ಆಮೇಲೆ ಮಷಿನರೀಸ್ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಸೆಕೆಂಡರಿ ಅಂತಂದ್ರೆ ದ್ವಿತೀಯ ಹಂತದಲ್ಲಿ ಇರತಕ್ಕಂಥ, ಆಮೇಲೆ ನಾವು ಡೈರೆಕ್ಟ್ ಕನ್ಸ್ಯೂಮ್ ಮಾಡ್ತಕ್ಕಂಥ ಪ್ರಾಡಕ್ಟ್ಗಳು ಮುಖ್ಯವಾಗಿ. ಇವು ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ನಾವು ಈಗಾಗಲೇ ಬೇಕರಿ ಯೂನಿಟ್ ಮಿಲೆಟ್ಸ್ ಬೇಕರಿ ಯೂನಿಟ್ಸ್ ಅಂತಾನೆ ಒಂದು ಸಪರೇಟ್ ಮಾಡಿದೀವಿ. ಅಲ್ಲಿ ಓನ್ಲಿ ಬರೀ ಮಿಲೆಟ್ಸ್ ಮತ್ತೆ ಸೋರ್ಗಮ್ ಬೇಸ್ಡ್ ಪ್ರಾಡಕ್ಟ್ಸ್ ಮಾತ್ರ ಮಾಡೋದು. ಈಗ ಮೈದಾ ಗೋಧಿ ಬಳಸ್ತಾ ಇಲ್ಲ, ಸಿರಿಧಾನ್ಯಗಳನ್ನೇ ಬಳಸಿ ಬ್ರೆಡ್, ಬಿಸ್ಕಿಟ್ಸ್, ಕುಕ್ಕೀಸ್ ಮಾಡ್ತಾ ಇದ್ವಿ. ಸೊ ಈ ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ಜೋಳದಿಂದ ಇರ್ಬೋದು ಅಥವಾ ರಾಗಿಯಿಂದ ಬರ್ತಕ್ಕಂತ ಬಿಸ್ಕಿಟ್ಸ್, ಕುಕ್ಕೀಸ್, ಅದರಲ್ಲಿ ಈ ಬೇಕರಿ ಪ್ರಾಡಕ್ಟ್ಸ್ ಕೂಡ ಹಾಕೋಬಹುದು. ಈಗ ಮುಖ್ಯವಾಗಿ ನಾವು ಬಿಸ್ಕಿಟ್ ಮಾಡ್ಬೇಕಂದ್ರೆ ಯಾವ್ಯಾವ ಮಷಿನರೀಸ್ ಬೇಕು, ಜೋಳದ ಬಿಸ್ಕಿಟ್ಟು, ಆಮೇಲೆ ಜೋಳದ ಕುಕೀಸ್ ಮಾಡ್ಬೇಕಂದ್ರೆ ಏನು, ಜೋಳದ ಪಾಪ್ಕಾರ್ನ್ ಮಾಡ್ಲಿಕ್ಕೆ ನಾವು ಏನು ಒಂದು ಪ್ರಾಡಕ್ಟ್ ಮಾಡ್ತಾ ಇದೀವಿ ಅದಕ್ಕೆ ಏನು ಒಂದು ಮಷಿನರೀಸ್ ಬೇಕಾಗತ್ತೆ ಅಷ್ಟು ಮಾತ್ರ ನಾವು ಮಾಡಿಕೊಂಡ್ರೆ ಸಾಕು. ಎಲ್ಲದನ್ನು ನಾವು ಮಾಡಿದ್ರೆ ಒಳ್ಳೇದು, ನಮ್ಗೆ ಆಗ್ತಾ ಇತ್ತು, ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಕೆಪಾಸಿಟಿ ಇತ್ತು ಅಂತ ಹೇಳಿದ್ರೆ. ಆಮೇಲೆ ಬ್ರೇಕ್ಫಾಸ್ಟ್ ಫುಡ್ಸ್ ಅಂತ ಬರುತ್ತೆ, ಹೆಂಗೆ ನಾವು ಕಾರ್ನ್ಫ್ಲೇಕ್ಸ್ ವಿತ್ ಮಿಲ್ಕ್ ನಾವು ತಗೋತೀವಿ ಹಂಗೆ ಜೋಳದ ಜೊತೆ ಹಾಲು ಬ್ರೇಕ್ಫಾಸ್ಟ್ ಫುಡ್ಡು. ಆಮೇಲೆ ಸ್ನಾಕ್ ಐಟಮ್ಸ್ ಬಹಳ ಇದೆ, ಜೋಳದ ಚುಡುವ ನಾನು ಹೇಳಿದ ಅವಲಕ್ಕಿ, ಜೋಳದ ಅವಲಕ್ಕಿ ತರ ಮಾಡಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಸಾಕಷ್ಟು ಕೃಷಿ ಮೇಳದಲ್ಲಿ ತುಂಬಾ ಹೋಮ್ ಸ್ಕೇಲ್ ಇಂಡಸ್ಟ್ರೀಸ್ ಇವನ್ನ ಆಲ್ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಡಿಹೈಡ್ರೇಟೆಡ್ ಫುಡ್ಸ್ ಕೂಡ ಮಾಡಬಹುದು, ಕಂಪೋಸಿಟ್ ರೊಟ್ಟಿ ಮಿಕ್ಸ್ ಅಂದ್ರೆ ಈಗ ಜೋಳದ ರೊಟ್ಟಿ ಜೊತೆಗೆ ನಾವು ಸ್ವಲ್ಪ ಈಗ 80% ಜೋಳದ ಹಿಟ್ಟು ಮತ್ತೆ 20% ಈ ಬೇಳೆಕಾಳು, ಈಗ ಹೆಸರುಕಾಳು ಇರ್ಬೋದು, ಕಡಲೆಕಾಳು ಹಿಟ್ಟು, ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೊಟ್ಟಿ ಮಾಡಬಹುದು. ಇಡ್ಲಿ ಅಂಡ್ ದೋಸಾ ಮಿಕ್ಸ್ ಆಲ್ಸೋ, ಜೋಳದ ಇಡ್ಲಿ ಮತ್ತೆ ಜೋಳದ ದೋಸಾ, ರಾಗಿ ದೋಸಾ ಬಹಳಷ್ಟು ನಾವೆಲ್ಲ ತಿಂದಿದೀವಿ, ಅದೇ ರೀತಿ ಜೋಳದ್ದು ಬಹಳ. ಈಗೇನಾಗಿದೆ ಅಂದ್ರೆ ನಮ್ಗೆಲ್ಲ ತುಂಬಾ ರೆಡಿ ಟು ಕುಕ್ ಇಮಿಡಿಯೇಟ್ ರೈಸ್ ರೈಸ್ ರೈಸ್ ಅಂತ ರೈಸ್ ಹಿಂದೆ ಬಿದ್ದಿದೀವಿ. ಹಾಗಾಗಿ ಈ ಸಿರಿಧಾನ್ಯಗಳು, ಈ ಜೋಳ ಮುಖ್ಯವಾಗಿ ನಮ್ಗೆ ಬಹಳ ಇಂಪಾರ್ಟೆನ್ಸ್ ಇದೆ. ಏನೇನು ಪ್ರಿವಿಯಸ್, ಸೊ ಇದರಲ್ಲಿ ಇದು ಮಿಕ್ಸ್ ಇರುತ್ತೆ, ಸೋರ್ಗಮ್ ರವ ಎಷ್ಟು ಹಾಕ್ಬೇಕು ದೋಸಾ ಮಿಕ್ಸ್ ಮಾಡ್ಲಿಕ್ಕೆ. ಈಗಾಗಲೇ ಮಾಮೂಲಿ ಇಡ್ಲಿ ದೋಸಾ ಏನ್ ಮಾಡ್ತೀವಿ ಅಕ್ಕಿಯಿಂದ ಇರ್ಬೋದು ರವಾಯಿಂದ, ಅದು ಅಂಗಡಿಗಳಲ್ಲಿ ಮಿಕ್ಸ್ ರೆಡಿಮೇಡ್ ಸಿಗುತ್ತೆ, ಈಗ ಮೊದಲೆಲ್ಲ ನಾವು ಮನೇಲಿ ಮಾಡ್ಕೊಳ್ಳೋದು ತ್ರಾಸ. ಸೊ ಈ ತರ ನೀವು ಯಾರಾದ್ರೂ ಉದ್ದಿಮೆ ಜೋಳದ ಹಿಟ್ಟು ಮಿಕ್ಸ್ ರೆಡಿಮೇಡ್ ಮಾಡ್ಲಿಕ್ಕೆ ಅಂಗಡಿಗಳಿಗೆ ಸೇಲ್ ಮಾಡ್ಲಿಕ್ಕೆ ಕೂಡ ಮಾಡಬಹುದು. ಏನಂದ್ರೆ ಸೋರ್ಗಮ್ ರವ, ಬ್ಲಾಕ್ ಗ್ರಾಮ್, 10 grams ರೋಸ್ ಸಾಲ್ಟ್, ಸೋಡಿಯಂ ಬೈಕಾರ್ಬೊನೇಟ್, ಸಿಟ್ರಿಕ್ ಆಸಿಡ್ ಇದೆಲ್ಲ ಈ ಪ್ರಮಾಣದಲ್ಲಿ ಹಾಕಿದ್ರೆ ಇಡ್ಲಿ ಮಿಕ್ಸ್ ಬರುತ್ತೆ, ಅದೇ ರೀತಿ ದೋಸಾ ಮಿಕ್ಸ್ ಕೂಡ ಮಾಡ್ಕೋಬಹುದು. ದೆನ್ ಡಿಹೈಡ್ರೇಟೆಡ್ ಫುಡ್ಸ್ ಸೋರ್ಗಮ್ ಪಾಪಡ್, ಜೋಳದ ಹಪ್ಪಳ ಬಹಳ ಒಳ್ಳೆ ಉತ್ತರ ಕರ್ನಾಟಕದಲ್ಲಿ ಬಳಸ್ತಾರೆ, ಜೋಳದ ಹಪ್ಪಳ ಅಂತೇಳಿ ಪಾಪಡ್. ಇದಕ್ಕೇನೇನು ಬೇಕಾಗ್ತದೆ, ದಿಹೈಡ್ ಸೋರ್ಗಮ್ ಫ್ಲೋರ್ ಅಬೌಟ್ 250 grams, 1/4 kg ಅಷ್ಟು ಇಂಟು, ಮತ್ತೆ ಚಿಲ್ಲಿ ಪೌಡರ್, ಇದು ಮೆಣಸಿನಕಾಯಿ ಪುಡಿ, ಸಾಲ್ಟು, ಕುಮಿನ್ ಸೀಡ್ಸ್, ಲೆಮನ್ ಜ್ಯೂಸ್, ಬಾಳೆಹಣ್ಣು ಇದಿಷ್ಟು ಹಾಕಿ. ಆಗಲೇ ಮಷಿನರೀಸ್ ಕೂಡ ಇದಾವೆ, ಸಾಕಷ್ಟು ಇದಾವೆ ಇದಕ್ಕೆ, ಆ ಪಾಪಡ್ ಮೇಕಿಂಗ್ ಮಷಿನ್ ಅಂತ ಬರ್ತಾ ಇದಾವೆ. ಈಗೆಲ್ಲ ಬೆಳಗಾಮಲ್ಲಿ ಒಂದು ಕಂಪನಿ ಇದೆ, ಅವರು ಸಾಕಷ್ಟು ಇದು ರೊಟ್ಟಿ ಮಾಡೋ ಮಷಿನ್ಸ್, ಜೋಳದಿಂದ ಪಾಪಡ್ ಮಾಡ್ತಕ್ಕಂತ ಮಷಿನ್ಸ್ ತುಂಬಾ ಸಾಕಷ್ಟು ಅವರು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಇದು ಸೋರ್ಗಮ್ ಹಪ್ಪಳ ಕೂಡ ಮಾಡ್ಕೋಬಹುದು. ದೆನ್ ಯಾವ ರೀತಿ ಇದನ್ನ ಪ್ರಿಪೇರ್ ಮಾಡಬಹುದು ಅಂದ್ರೆ, ಸೊ ಜೋಳದ ಹಪ್ಪಳ ಮಾಡಬಹುದು ಅನ್ನೋದಕ್ಕೆ ಇಲ್ಲೊಂದು ಕ್ಲೋಸ್ ಆಗಿದೆ. ದೆನ್ ಫರ್ಮೆಂಟೇಷನ್, ಜೋಳದಿಂದ ಫರ್ಮೆಂಟೇಷನ್ ಮಾಡಿ, ಫರ್ಮೆಂಟೇಷನ್ ಹೆಲ್ಪ್ಸ್ ಟು ಪ್ರಿಸರ್ವ್ ದ ಫುಡ್ಸ್ ಸಿನ್ಸ್ ದಿ ಎಂಡ್ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್ ಮೇನ್ಲಿ ಆಸಿಡ್ಸ್ ಅಂಡ್ ಆಲ್ಕೋಹಾಲ್ಸ್ ಆರ್ ಇನ್ಹಿಬಿಟರಿ ಟು ಕಾಮನ್ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗಾನಿಸಮ್ಸ್. ಈ ಫರ್ಮೆಂಟೆಡ್ ಫುಡ್ಸ್ ಲೈಕ್ ಇಡ್ಲಿ ದೋಸಾ ಮಿಕ್ಸ್ ಯಾವ ತರ ಮಾಡ್ತೀವಿ ಅದೇ ತರ ನ್ಯೂಟ್ರಿಷನಲ್ ಚೇಂಜ್ ಆಗುತ್ತೆ, ಇಂಪ್ರೂವ್ಮೆಂಟ್ ಇನ್ ದಿ ಸ್ಟಾರ್ಚ್ ಅವೈಲಬಿಲಿಟಿ ಅಂಡ್ ಡೈಜೆಸ್ಟಬಿಲಿಟಿ ಈಸಿ ಆಗುತ್ತೆ. ಫರ್ಮೆಂಟೆಡ್ ಫುಡ್ ಇರೋದ್ರಿಂದ ಪ್ರೋಟೀನ್ ಡೈಜೆಸ್ಟಬಿಲಿಟಿ ಆಗುತ್ತೆ, ಮಿನರಲ್ ಅವೈಲಬಿಲಿಟಿ ಹೆಚ್ಚಾಗುತ್ತೆ. ದೆನ್ ಫಿಸಿಕೋ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ರೆಡ್ಯೂಸಸ್ ದ ವಿಸ್ಕಾಸಿಟಿ ಆಫ್ ದಿ ಪ್ರಾಡಕ್ಟ್, ಆನಂತರ ಈಸ್ ಇನ್ ಕನ್ಸಂಪ್ಷನ್ ಆಫ್ ದಿ ಪ್ರಾಡಕ್ಟ್. ನಾವು ಈ ಫರ್ಮೆಂಟೆಡ್ ಫುಡ್ ಜೋಳದ್ದು ಮಾಡೋದ್ರಿಂದ ಈಸಿಲಿ ನಾವು ಕನ್ಸ್ಯೂಮ್ ಮಾಡ್ಬೋದು, ತಿನ್ಲಿಕ್ಕೆ ಈಸಿ ಇದೆ. ಒಂದೊಂದ್ ಸರಿ ಏನಾಗುತ್ತೆ, ಜೋಳದ ರೊಟ್ಟಿ ಮೆತ್ತಗಿದ್ದಾಗ ಅಷ್ಟೇ ತಿನ್ನಕ್ಕೆ ಚೆನ್ನಾಗಿ ಅನ್ಸುತ್ತೆ, ಆಮೇಲೆ ಕೆಲವರು ಕಟಕ ರೊಟ್ಟಿನೂ ತಿಂತಾರೆ, ಅವರು ಅದು ಲೈಕ್ ಮಾಡ್ತಾರೆ, ಅವರು ಒಂದು ಗ್ರೂಪ್ ಕಟಕ ರೊಟ್ಟಿನೇ ಬೇಕಂತಾರೆ, ಆಮೇಲೆ ಕೆಲವರು ಕಟಕ ರೊಟ್ಟಿಗೆ ಇಷ್ಟಪಡಲ್ಲ. ಆದ್ರೆ ಅವ್ರಿಗೆ ಜೋಳ ತಿಂದ್ರೆ ಒಳ್ಳೆ ಪೋಷಕಾಂಶ ಇರ್ತದೆ, ಜೋಳ ತಿಂದ್ರೆ ಒಳ್ಳೆ ಅವರಿಗೆ ಒದಗುತ್ತೆ ಪೋಷಕಾಂಶಗಳು ಅನ್ನೋದಾದ್ರೆ ಫರ್ಮೆಂಟೆಡ್ ಫುಡ್ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಈಸಿಲಿ ಡೈಜೆಸ್ಟಬಿಲಿಟಿ ಅಥವಾ ಕನ್ಸಂಪ್ಷನ್ ಈಸಿ ಆಗುತ್ತೆ. ಇದು ಫರ್ಮೆಂಟೇಷನ್ ಅಂಡ್ ನ್ಯೂಟ್ರಿಷನಲ್ ಇಂಪ್ಲಿಕೇಶನ್ಸ್. ಪಫಿಂಗ್ ಅಂಡ್ ಪಾಪಿಂಗ್, ಜೋಳದ ಪಾಪ್ಕಾರ್ನ್, ಆಮೇಲೆ ಪಫ್ಡ್ ಸೋರ್ಗಮ್ ಏನಾಗುತ್ತೆ ಅಂದ್ರೆ ಲೋ ಬಲ್ಕ್ ಡೆನ್ಸಿಟಿ, ಇದು ವೇಟ್ ಕಡಿಮೆ ಇರುತ್ತೆ. ಪಫಿಂಗ್ ಆದಾಗ ಜೋಳದ ಪಾಪ್ಕಾರ್ನ್ ಅಂತ ಹೇಳ್ತೀವಿ, ಮೆಕ್ಕೆಜೋಳದ ಕಾಮನ್ ಆಗಿ ತಿಂತೀವಿ,

ರಾಯಚೂರು ಕೃಷಿ ಕಾಲೇಜಿನ ವಿಜ್ಞಾನಿ ಡಾಕ್ಟರ್ ಸಿಟಿ ರಾಮಚಂದ್ರ. ಇದುವರೆಗೂ ಜೋಳ ಮತ್ತು ರಾಗಿಯ ಮೌಲ್ಯವರ್ಧನೆ ಈ ಕುರಿತು ರಾಯಚೂರಿನ ಕೃಷಿ ಕಾಲೇಜಿನ ವಿಜ್ಞಾನಿ ಡಾಕ್ಟರ್ ಸಿಟಿ ರಾಮಚಂದ್ರ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮವಾಗಿತ್ತು. ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ಸಮಯ 6:29. ಚಿತ್ರಗೀತೆ. ಗೆಳೆಯ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್. ಜಯನ್ ಕಾಯ್ಕಿಣಿ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ಸಾಕಾಗಿದೆ ಏಕಾಂತವೇ